ಮುಂದಿನ ಪದ್ಯದಲ್ಲಿ ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಇಂದ್ರ ಇವರ ತಾರತಮ್ಯ ಕ್ರಮವನ್ನು ತಿಳಿಸ್ತಾರೆ. ಘೋಟಕಸ್ಯರ ಮಡದಿಗಿಂತಲೇ ಹಾಟಕೋದರ ಪವನರಿರುವರು, ಕೋಟಿ ಗುಣದಿಂದ ಅದವರೆನಿಪರು. ಅವಕಾಲದಲ್ಲಿ ಖೇಟಪತಿ ಶೇಷಾಮರೇಂದ್ರರ ಪಾಟು ಮಾಡದೆ ಶ್ರೀಶನ ಕೃಪಾನೋಟದಿಂದಲೇ ಸರ್ವರಳು ವ್ಯಾಪಾರ ಮಾಡುವರು. ಘೋಟಕ ಅಂದರೆ ಕುದುರೆ, ಘೋಟಕಾಸ್ಯನ ಅಂದರೆ ಕುದುರೆ ಮುಖವನ್ನು ಹೊಂದಿರತಕ್ಕಂಥ ಹೈಗ್ರೀವ ರೂಪಿ ಪರಮಾತ್ಮನ ಮಡದಿಗಿಂತಲೇ ಅಂದರೆ ಹೆಂಡತಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಗಿಂತಲೂ ಹಾಟಕೋದರ ಪವನರಿ ಇರುವರು. ಹಾಟಕ ಉದರ, ಹಾಟಕ ಅಂದರೆ ಬಂಗಾರ, ಬಂಗಾರವನ್ನೇ ಉದರವಾಗಿ ಹೊಂದಿರತಕ್ಕಂಥ ಬ್ರಹ್ಮದೇವರು. ಪವನ ಅಂದರೆ ವಾಯುದೇವರು. ಹಾಟಕೋದರ ಪವನರಿ ಇರುವರು ಅಂದರೆ ಬ್ರಹ್ಮವಾಯುಗಳು ಇಬ್ಬರು ಯಾವ ಕಾಲದಲ್ಲೂ ಕೋಟಿ ಗುಣದಿಂದ ಅದಮರೆನಿಪ್ಪರು, ಕೋಟಿ ಗುಣದಿಂದ ಕಡಿಮೆ ಅನ್ನಿಸ್ಕೋತಾರೆ. ಯಾರಿಗೆ ಅಂತ ಕೇಳಿದ್ರೆ ಲಕ್ಷ್ಮೀದೇವಿಗೆ. ಘೋಟಕಾಸ್ಯನ ಮಡದಿಗಿಂತಲೇ ಅಂದರೆ ಲಕ್ಷ್ಮೀದೇವಿಗಿಂತ ಬ್ರಹ್ಮ ಮತ್ತು ವಾಯುಗಳು ತಾರತಮ್ಯದಲ್ಲಿ ಕಡಿಮೆ. ಎಷ್ಟು ಕಾಲ ಅಂದರೆ ಯಾವ ಕಾಲದಲ್ಲಿ ಅಂದರೆ ಸರ್ವಕಾಲದಲ್ಲೂ ಕೋಟಿ ಗುಣದಿಂದ ಅಧಮರೆನಿಸುವರು. ಖೇಟಪತಿ ಶೇಷಾಮರೇಂದ್ರರ ಸಾಟಿ ಮಾಡದೆ, ಖೇಟಪತಿ ಅನ್ ಖ ಅಂದರೆ ಆಕಾಶ ಅಂತ, ಖೇ ಅಟತಿ ಇತಿ ಖೇಟಃ ಅಂತರಿಕ್ಷದಲ್ಲಿ ಸಂಚಾರ ಮಾಡಿದಂಥ ಪಕ್ಷಿಗಳಲ್ಲಿ ಪಕ್ಷಿ ಶ್ರೇಷ್ಠನಾದವನು ಗರುಡ. ಅದೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಶೇಷ, ಆಮೇಲೆ ನಂತರದ ಕಕ್ಷೆ ಅಮರೇಂದ್ರ ಅಂತಾದರೆ ದೇವೇಂದ್ರ ಅಂಥೇಳಿ. ಇವರೆಲ್ಲರನ್ನು ಲೆಕ್ಕಿಸದೆ ಸರ್ವರುಳು ಎಲ್ಲ ಪ್ರಾಣಿಗಳಲ್ಲೂ ಇದ್ದು ವ್ಯಾಪಾರ ಮಾಡುವರು, ಎಲ್ಲ ಇಂದ್ರಿಯ ಪ್ರೇರಣೆಯನ್ನು ಮಾಡುವರು ಬ್ರಹ್ಮವಾಯುಗಳು ಅಂತ. ಲಕ್ಷ್ಮೀದೇವಿಗಿಂತಲೂ ಬ್ರಹ್ಮವಾಯುಗಳಿಬ್ಬರೂ ಕೂಡ ಆವ ಕಾಲದಲ್ಲೂ ಅಂದರೆ ಸರ್ವಕಾಲದಲ್ಲೂ ಕೂಡ ಅಂದರೆ ಮುಕ್ತರಾದ ಮೇಲೂ ಕೂಡ ಕೋಟಿ ಗುಣದಿಂದ ಕಡಿಮೆ ಅಂತಾರೆ ತಮ್ಯದಲ್ಲಿ ಲಕ್ಷ್ಮೀದೇವಿಗಿಂತ ಅಂತಂದರೆ ಈಗ ಸಂಸಾರಾವಸ್ಥೆಯಲ್ಲಿ ಕಡಿಮೆ, ಮುಕ್ತಿಗಾದಮೇಲೆ ಅಂತ ಪ್ರಶ್ನೆ ಬಂದರೆ ಸರ್ವಕಾಲದಲ್ಲಿ ಅಂದರೆ ಎಲ್ಲ ಕಾಲದಲ್ಲೂ ಮುಕ್ತ ಮುಕ್ತ ಎಲ್ಲ ಅವಸ್ಥೆಯಲ್ಲೂ ಕೂಡ ಬ್ರಹ್ಮ ಮತ್ತು ವಾಯುದೇವರು ಲಕ್ಷ್ಮೀದೇವಿಗಿಂತ ತಾರತಮ್ಯದಲ್ಲಿ ಕೋಟಿ ಗುಣದಿಂದ ಕಡಿಮೆ. ಗರುಡ, ಶೇಷ, ಇಂದ್ರಾದಿಗಳನ್ನು ಲಕ್ಷ್ಯ ಮಾಡದೆ ಪರಮಾತ್ಮನ ಕೃಪಾಕಟಾಕ್ಷ ಬಲದಿಂದ ಸರ್ವ ಜೀವರಲ್ಲೂ ಸರ್ವ ಪ್ರಾಣಿಗಳಲ್ಲೂ ಇದ್ದು ಸರ್ವೇಂದ್ರಿಯ ವ್ಯಾಪಾರವನ್ನು ಮಾಡ್ತಕ್ಕಂಥವರು ಬ್ರಹ್ಮ ಮತ್ತು ವಾಯುದೇವರು. ಗರುಡ, ಶೇಷ, ಅಮರೇಂದ್ರರ ಅಂದರೆ ಗರುಡ ಶೇಷರನ್ನು ಮಾತ್ರ ಹೇಳಿರೋದ್ರಿಂದ ರುದ್ರದೇವರನ್ನು ಗಣನೆಗೆ ತಗೋತಾರಾ, ಸಾಟಿ ಮಾಡ್ತಾರಾ ಅಂಥೇಳಿ ಶಂಕೆ ಮಾಡಬಾರ್ದು. ಗರುಡ, ಶೇಷ, ಅಮರೇಂದ್ರರ ಅಂದರೆ ಉಪಲಕ್ಷಣೆಯ ರುದ್ರದೇವರು ಮತ್ತು ಇಂದ್ರದೇವರು ಮೊದಲಾಗಿರ್ತಕ್ಕಂಥ. ಇಲ್ಲಿ ಯಾಕೆ ಹೇಳಿದ್ರೆ ಅಂದರೆ ರುದ್ರದೇವರೇ ಶೇಷ ಪದವಿಗೆ ಬರೋರಾದ್ರಿಂದ ಶೇಷದೇವರನ್ನು ಪ್ರತ್ಯೇಕ ಹೇಳಿರೋದಾದ್ರಿಂದ ರುದ್ರದೇವರನ್ನಿಲ್ಲಿ ಬಿಟ್ಟಿದ್ದಾರೆ. ಆದ್ದರಿಂದ ರುದ್ರದೇವರು ಕೂಡ ಇದರಲ್ಲಿ ಸೇರಿದ್ದಾರೆ. ಅವರಿಗಿಂತ ತಾರತಮ್ಯದಲ್ಲಿ ಕಡಿಮೆ ಇರ್ತಕ್ಕಂಥವರು, ಅವರಲ್ಲೂ ಸರ್ವ ಪ್ರೇರಕ ಸರ್ವ ನಿಯಾಮಕತ್ವ ಕೆಲಸವನ್ನು ಭಗವಂತನ ಆಜ್ಞೆ ಅಂತ ಭಗವಂತನ ಅಧೀನದಲ್ಲಿ ಮಾಡ್ತಕ್ಕಂಥವರು ಬ್ರಹ್ಮವಾಯುಗಳು ಅಂತ ಈ ರೀತಿಯಾಗಿ ಇಲ್ಲಿ ತಿಳಿಸ್ತಾರೆ. ಮಾಡುವ ಸಾಮರ್ಥ್ಯ ಹೇಗೆ ಬಂತು ಅಂತ ಕೇಳಿದ್ರೆ ಶ್ರೀಶನ ಕೃಪಾನೋಟದಿಂದಲೇ, ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನ ಅನುಗ್ರಹದಿಂದ ಎಲ್ಲ ಜೀವರಲ್ಲಿ ತತ್ವಾಭಿಮಾನಿಗಳಾಗಿದ್ದು ಪ್ರೇರಣಾ ವ್ಯಾಪಾರವನ್ನು ಈ ಬ್ರಹ್ಮವಾಯುಗಳು ಮಾಡ್ತಾರೆ. ಮಹಾಲಕ್ಷ್ಮಿ ಅನಂತರದ ಸ್ಥಾನದಲ್ಲಿ ಇರ್ತಕ್ಕಂಥವರೇ ಈ ಹಾಟಕೋದರ ಪವನರಿರುವರು ಅಂದರೆ ಬ್ರಹ್ಮವಾಯುಗಳು ಅಂತ ತಿಳಿಸ್ತಾರೆ.